ಆಕಾಶವಾಣಿ ಕಲಬುರಗಿ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿ, ಉಳ್ಳಾಗಡ್ಡಿ ಬೇಸಾಯ ಕ್ರಮಗಳ ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಅಂಬರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೋಳಿ. ಕೊನೆಯಲ್ಲಿ ಬಸವಣ್ಣಪ್ಪ ಕರಬಸಪ್ಪ ಮುಂಡೋಡಿಗೆ ಅವರಿಂದ ತತ್ವ ಪದಗಳನ್ನು ಕೇಳೋಣ. ಈಗ ಕೆಲವು ಜಾಹೀರಾತುಗಳು. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ. ಹೆಮಟಾಲಜಿಸ್ಟ್ ಮತ್ತು ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಅವರು ಈಗ ಸೋಲಾಪುರದಲ್ಲಿ. ಎಲ್ಲಾ ವಿಧದ ರಕ್ತ ಪರೀಕ್ಷೆಗಳು ಮತ್ತು ಬೋನ್ ಮ್ಯಾರೋ ಟೆಸ್ಟ್ ಓಪಿಡಿದಲ್ಲಿ ಮಾತ್ರ ಲಭ್ಯವಿದೆ. ತ್ವರಿತ ಪರೀಕ್ಷೆ, ನಿಖರವಾದ ರೋಗ ನಿರ್ಣಯ ಮತ್ತು ತಕ್ಷಣದ ಚಿಕಿತ್ಸೆ. ಸುತ್ತಮುತ್ತಲ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಇವರ ಹೆಮೆಟೋ ಆಂಕಲಾಜಿ ಕ್ಲಿನಿಕ್, ಬಿಗ್ ಬಜಾರ್ ಹತ್ತಿರ, 7 ರಸ್ತ, ಸೋಲಾಪುರ್. ಮೊಬೈಲ್ 9028334092. ಇದೊಂದು ಪ್ರಕಟಣೆ. ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವಾಲಯದ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಯ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ದಿನಾಂಕ 12/6/2022 ತಾಲೂಕಾ ಪಂಚಾಯತ್ ಕಚೇರಿ ಹತ್ತಿರ ತೋಟಗಾರಿಕೆ ಕಚೇರಿ ಎದುರು ಆಳನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಖಾತೆ ರಾಜ್ಯ ಸಚಿವರಾದ ಶ್ರೀ ಭಗವಂತ ಖೂಬಾರ್ ಅವರು ತಿಳಿಸಿದ್ದಾರೆ. ರೈತರಿಗೆ ಮಣ್ಣಿನ ಜ್ಞಾನದ ಬಗ್ಗೆ ಸಶಕ್ತಗೊಳಿಸಲು, ಭೂಮಿಯ ಮಣ್ಣಿನ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಮನವರಿಕೆ ಮಾಡಲು ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದಿಂದ ರೈತರಿಗೆ ನೆರವಾಗುವ ಉದ್ದೇಶದಿಂದ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಯೋಜನೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಆರ್ಸಿಎಫ್ ಕಂಪನಿಯು ಯೂರಿಯಾ, ಕಾಂಪ್ಲೆಕ್ಸ್ ರಸಗೊಬ್ಬರಗಳು, ಜೈವಿಕ ರಸಗೊಬ್ಬರಗಳು, ಸೂಕ್ಷ್ಮ ಪೋಷಕಾಂಶಗಳು, 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳು, ಮಣ್ಣಿನ ಕಂಡೀಷನರ್ಗಳು ಮತ್ತು ವ್ಯಾಪಕ ಶ್ರೇಣಿಯ ಕೈಗಾರಿಕಾ ರಾಸಾಯನಿಕಗಳನ್ನು ತಯಾರಿಸುವ ಕಂಪನಿಯಾಗಿದೆ. ಈ ಕಂಪನಿಯ ಸಹಯೋಗದೊಂದಿಗೆ ಸದರಿ ಪ್ರಯೋಗಾಲಯ ಆರಂಭಿಸಲಾಗಿದೆ. ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರವನ್ನು ರಾಸಾಯನಿಕ ಮತ್ತು ರಸಗೊಬ್ಬರಗಳ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಕೂಬಾರ್ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಶ್ರೀ ಸುಭಾಷ್ ಗುತ್ತೇದಾರ್ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್, ಜಿಲ್ಲಾಧಿಕಾರಿಗಳಾದ ಶ್ರೀ ಯಶವಂತ್ ಬಿ ಗುರುಕಾರ್, ಸಿಇಒ ಶ್ರೀ ಗಿರೀಶ್ ಬೋದೊಳೆ, ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ರಾಜಶ್ರೀ ಎಸ್ ಖಜೂರಿ, ಶ್ರೀಮತಿ ಸುನೇತ್ರ, ಆರ್ಸಿಎಫ್ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರು, ಮುಂಬೈನ ಕಾಂಬಳೆ ಶ್ರೀ ಕೆಯು ಥಂಕಾಚೆನ್ ನಿರ್ದೇಶಕರು, ಆರ್ಸಿಎಫ್ ಲಿಮಿಟೆಡ್ ಮುಂಬೈ ಇವರುಗಳ ಉಪಸ್ಥಿತಿ ಇರಲಿದೆ. ರೈತರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಸರ್ವತೋಮುಖ ಅಭಿವೃದ್ಧಿ, ಮಣ್ಣಿನ ಆರೋಗ್ಯ ಸುಧಾರಣೆ, ಪ್ರಮುಖ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಸಮತೋಲನೆ ಬಳಕೆ, ಸುಧಾರಿತ ಕೃಷಿಯಲ್ಲಿ ತಂತ್ರಜ್ಞಾನದ ಅಳವಡಿಕೆಗೆ ಶಿಫಾರಸು ಮಾಡುವುದು, ಬೆಳೆ ಮಾದರಿಗಳನ್ನು ಶಿಫಾರಸು ಮಾಡುವುದು, ಸಾವಯವ ಮತ್ತು ಜೈವಿಕ ಗೊಬ್ಬರದೊಂದಿಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲನಗೊಳಿಸುವುದು ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ರೈತರು ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಮತ್ತು ಪರೀಕ್ಷಾ ಕೇಂದ್ರದ ಮಾಹಿತಿ ಹಾಗೂ ಕಿಸಾನ್ ಸುವಿಧಾ ಕೇಂದ್ರದ ಸದುಪಯೋಗಪಡಿಸಿಕೊಳ್ಳಲು ಕೇಂದ್ರ ಸಚಿವರಾದ ಶ್ರೀ ಭಗವಂತ್ ಕೂಬಾರ್ ಅವರು ಸಮಸ್ತ ರೈತರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಪ್ರಕಟಣೆ ಕೇಳಿದ್ರಿ. ಈಗ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 60%, ರಾಯಚೂರು ಜಿಲ್ಲೆ ಒಳಗ 50%, ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%, ಬಳ್ಳಾರಿ ಜಿಲ್ಲೆ ಒಳಗ 70% ಮತ್ತು ಜೈರಾಬಾದ್ ತಾಲೂಕೊಳಗ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು, ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು, ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೆಲವು ಕಡೆ ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ತಮ್ಮಲ್ಲಿ ಅನೇಕರು ಉಳ್ಳಾಗಡ್ಡಿಯನ್ನ ಬೆಳೀತಾ ಇದ್ದಿರಬಹುದು. ಉಳ್ಳಾಗಡ್ಡಿ ಬಹಳ ಒಳ್ಳೆ ಆದಾಯವನ್ನು ಕೊಡುವಂತಹ ಬೆಳೆ ಅಂತ ಹೇಳಿ ಹೇಳಬಹುದು. ಅದರಿಂದ ಕೆಲವೊಮ್ಮೆ ಏನು ಮಾರುಕಟ್ಟೆ ಒಳಗೆ ಹೆಚ್ಚು ಕಡಿಮೆ ಆಗ್ತದೆ, ಅದರಿಂದಾಗಿ ಕೂಡ ನುಕ್ಸಾನ್ ಆಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಏರು ಇಳುವು ಈ ಬೆಳೆಗಳಲ್ಲಿ ಇದ್ದೇ ಇರ್ತಾವ. ಅದನ್ನ ನಾವು ತಾಳ್ಕೊಂಡು ಒಂದೇ ಒಂದು ಒಂದು ಒಳ್ಳೆ ಜವಾಬ್ದಾರಿಯನ್ನು ತಗೊಂಡು ನಾವು ನಮ್ಮ ಕೆಲಸವನ್ನು ಮಾಡ್ಕೋತ ಹೋದ್ರೆ ಕೆಲವೊಂದು ಸಂದರ್ಭದೊಳಗೆ ನಮಗೆ ಅದರಿಂದ ಸಾಕಷ್ಟು ಉತ್ಪಾದನೆಯಾಗುವುದು, ಅದರ ಜೊತೆಗೆ ಒಳ್ಳೆ ಆದಾಯ ಬರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅನೇಕ ಭಾಗಗಳಲ್ಲಿ ಉಳ್ಳಾಗಡ್ಡಿ ಬೆಳೆದು ಸಾಕಷ್ಟು ನಮ್ಮ ರೈತರು ಅದರೊಳಗೆ ಅನುಭವಿಸ್ತಿದ್ದೀರಿ ತಾವು. ಆದರೂ ಕೂಡ ಅದರೊಳಗೆ ಸುಧಾರಿತ ಬೇಸಾಯ ಕ್ರಮಗಳಿರ್ತವೆ, ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳು ಬಂದಿರ್ತಾವ, ಹೊಸ ತಳಿಗಳು ಬಂದಿರ್ತಾವ. ಅದರ ಬಗ್ಗೆ ಈ ಕಾರ್ಯಕ್ರಮದೊಳಗೆ ನಾವು ಪರಿಚಯ ಮಾಡಿಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಂಬರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಂಬರೀಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರಗಳು, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಈರುಳ್ಳಿ ಅಂತಂದ್ರೆ ಮುಖ್ಯವಾಗಿ ನಾವು ಹೇಳಬೇಕಂತಂದ್ರೆ ಈರುಳ್ಳಿಯಲ್ಲಿ ಈಗ ಬೆಳಿಬೇಕಂದ್ರೆ ರೈತರು ಸುಮಾರಾಗಿ ನಮ್ಮ ಭಾಗದಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ, ಮುಂಗಾರು ಅನುಸಾರವಾಗಿ ಮುಂಗಾರು ಬೆಳೀತಾ ಇದೆ ಅಂತಂದ್ರೆ ಈರುಳ್ಳಿ ಮಾರುಕಟ್ಟೆಯಲ್ಲಿ ತರುವುದು ಚೆಲ್ ಬಿಡುವುದು ಮಾಡ್ತಾ ಇದ್ದಾರೆ. ಈಗ ನಾವು ಹೇಳ್ಬೇಕಂದ್ರೆ ಉದಾಹರಣೆಗೆ ಈಗ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈಗ ನೀವು 3 ಎಕರೆ ಬೆಳೀತಾ ಇದ್ದೀರಾ, 4 ಎಕರೆ ಈರುಳ್ಳಿ ಬೆಳೀತಾ ಇದ್ದೀರಾ ಅಂತಂದ್ರೆ, ಈಗ ನಮ್ದು ಸಂಶೋಧನೆಯಲ್ಲಿ ನಾವು ಕಂಡುಕೊಂಡಿರೋಂತೂ ನಾವು ರೈತರಿಗೆ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, 4 ಎಕರೆ ಈರುಳ್ಳಿ ಬೆಳೀತಾ ಇದ್ದೀರಿ, ನಿಮ್ಗೆ ಗೊತ್ತಿರ್ಬೋದು ಈರುಳ್ಳಿ ಒಬ್ರು ಚೆಲ್ತೀರಾ, ಒಬ್ರು ಎತ್ತಿನ ಜೊತೆ ಹೋಗಿ ಕುಂಟಿಯಿಂದ ಬಿದ್ದಿರಾ, ಇನ್ನೊಂದು ಒಬ್ರು ಸಸಿ ಮಡಿ ಮಾಡಿ ನರ್ಸರಿ ಮಾಡಿ ಬೆಳೀತೀರಾ. ಈ 3 ವಿಧಾನಗಳು ಬೆಳೆಯುವಂತ ಈರುಳ್ಳಿ ಮುಖ್ಯವಾಗಿ ರೈತರು ಈಗ ನೀವು 4 ಎಕರೆ ಈರುಳ್ಳಿ ಬೆಳೀತಾ ಇದೀರಪ್ಪ ಉದಾಹರಣೆಗೆ ಅಂತ ಇಟ್ಕೊಂಡ್ರೆ, ನೀವು ಚೆಲ್ಲುವುದು ಅಥವಾ ಎತ್ತುಗಳ ಸಾಲಿನಗಟ್ಟಲೆ ಹೋಗಿ ಬಿತ್ತಾ ಇದೀರಾ ಅಂದ್ರೂ ಕೂಡ, ನೀವು 4 ಎಕರೆ ಬೆಳೆಯೋರು ಸಸಿ ಮಡಿ ಮಾಡಿ ಬೆಳೆದ್ರೆ 4 ಎಕರೆ ಬೆಳೆಯುವಂತ ಇಳುವರಿ ನಿಮ್ಗೆ 7 ಎಕರೆಲ್ಲೇ ಕೂಡ ನೀವು ತಗೋಬಹುದು. ಅಂದ್ರೆ ಹೇಳೋ ತಾತ್ಪರ್ಯ ಉದ್ದೇಶ ಏನಂತಂದ್ರೆ, ನೀವು ಸಸಿ ಮಡಿ ಮಾಡಿ ಒಂದ್ ವೇಳೆ ಈರುಳ್ಳಿ ಬೆಳೆದಿದೆ ಆದಲ್ಲಿ 4 ಎಕರೆ ಬೆಳೆಯುವಂತ ಇಳುವರಿ ನೀವು 2 ಎಕರೆಲ್ಲೇ ಕೂಡ ನೀವು ಬೆಳಿಬಹುದು. ಅದು ಬಹಳ ಮುಖ್ಯವಾದದ್ದು. ಯಾಕಪ್ಪ ಅಂತಂದ್ರೆ, ಈಗ ನಾವು ಟೊಮ್ಯಾಟೊ ಆಗಿರ್ಬೋದು ಅಥವಾ ಈಗ ಹೂಕೋಸು ಎಲೆಕೋಸು ನಾವು ಯಾವ ರೀತಿ ಸಸಿ ಮಡಿಗಳನ್ನು ಮಾಡ್ತೀವಿ, ಅದೇ ನಾವು ಸುಧಾರಿತ ತಳಿಗಳು ಎಲ್ಲಿ ಸಿಗ್ತವೆ ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಂಡು, ಅರ್ಕ ಕಲ್ಯಾಣ ಆಗಿರ್ಬೋದು, ಭೀಮಾ ರೆಡ್ ಆಗಿರ್ಬೋದು, ಭೀಮಾ ಸೂಪರ್ ಆಗಿರ್ಬೋದು, ಮತ್ತೆ ಇನ್ನೊಂದು ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಮಾರ್ಷಲ್ ಅಂತ ಇದೆ. ಈಗ ಬೀಜ ಲಭ್ಯತೆ ನಮಗೆ ಇರಲಿಲ್ಲಪ್ಪ ಇವು ಅರ್ಕ ಕಲ್ಯಾಣ, ಭೀಮಾ ರೆಡ್, ಭೀಮಾ ಸೂಪರ್ ಅಂತಂದ್ರೆ ಮಾರ್ಷಲ್ ಅಂತಹ ತಳಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಅದು ನಿಮಗೆ ಸ್ವಲ್ಪ ನೀವು ರೈತರು ನೀವೇ ಸ್ವಲ್ಪ ಎತ್ತಿಚ್ಕೊಂಡ್ರೆ ಅಥವಾ ಎಲ್ಲಿ ರೈತ ಸಂಪರ್ಕ ಕೇಂದ್ರನೋ, ಕೃಷಿ ವಿಜ್ಞಾನ ಕೇಂದ್ರ ಆಗಿದ್ದೋ, ಮಹಾವಿದ್ಯಾಲಯ ಆಗಿರ್ಬೋದು, ಎಲ್ಲದರ ಬಗ್ಗೆ ಸ್ವಲ್ಪ ಭೇಟಿ ಕೊಟ್ಟು ಸರ್ ಎಲ್ಲಿ ಒಳ್ಳೆ ಪ್ರಮಾಣದ ತಳಿ ಸಿಗ್ತದೆ ಅಂತ ಬೆಳೆದ್ರೆ ಲಾಭದಾಯಕವಾಗಿರ್ತದೆ, ಮತ್ತೆ ಇಳುವರಿ ಕೂಡ ಪ್ರಮಾಣ ಜಾಸ್ತಿ ಆಗುತ್ತೆ. ಚೆಲ್ಲೋದು ರೈತರು ದಯವಿಟ್ಟು ಈರುಳ್ಳಿ ಚೆಲ್ಲೋದು ಮತ್ತೆ ಎತ್ತಿನ ಗಟ್ಟಲೆ ಹೋಗಿ ಸಾಲುಗಟ್ಟಲೆ ಹೋಗಿ ಬಿತ್ತೋದು ಮಾಡೋದಕ್ಕಿಂತ ಇದು ಈ ರೀತಿ ನೀವು ಸಸಿ ಮಡಿ ಮಾಡಿ ಬೆಳೆದ್ರೆ 4 ಎಕರೆ ಇಳುವರಿನೇ ನೀವು 2 ಎಕರೆಲ್ಲೇ ತೆಗಿಬಹುದು. ಅದೇ ತಳಿಯ ಆಯ್ಕೆ ಮತ್ತೆ ಯಾವ ವಿಧಾನದಲ್ಲಿ ನಾವು ಬೆಳಿಬೇಕು, ಸಸಿ ಮಡಿ ಮಾಡಿ ಬೆಳಿಬೇಕಾ, ಚೆಲ್ಲಬೇಕಾ ಅಥವಾ ಎತ್ತಿನಗಟ್ಟೆ ಸಾಲು ಬೆಳಿಬೇಕಾ ಅಂತಂದ್ರು ಸ್ವಲ್ಪ ರೈತರು, ಯಾಕಂದ್ರೆ ನಾವು ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಈರುಳ್ಳಿ ಬಹಳ ಡೆಲಿಕೇಟ್ ಆಗಿರುತ್ತದೆ ಕ್ರಾಪ್. ಈಗ ನಾವು ಟೊಮ್ಯಾಟೊ ಬೆಳೆತದೆ ನಾವು ಹಸಿರು ಬಣ್ಣದಲ್ಲಿ ಅಥವಾ ಪಿಂಕ್ ಸ್ಟೇಜ್ ಅಲ್ಲಿ ಅಥವಾ ರೆಡ್ ಸ್ಟೇಜ್ ಅಲ್ಲಿ ಹೋಗಿ ಮಾರುಕಟ್ಟೆ ಮಾಡ್ತೀವಿ. ಈರುಳ್ಳಿಯಲ್ಲಿ ಹಂಗಿರ್ತದೆ, ನಾವು ಬೆಳೆ ಬೆಳೆದಿವಿ ಅಂತಂದ್ರೆ ನಮ್ಗೆ ಇಳುವರಿ ಬಂದಂಗೆ ಅಂತಲ್ಲ, ಬೆಳೆ ಬೆಳೆದ ಆದ್ಮೇಲೂ ಕೂಡ ನಾವು ಕೊಯ್ಲು ಮಾಡಬೇಕು, ಕೊಯ್ಲು ಮಾಡಿ ಅದಕ್ಕೆ ಕೊಯ್ಯಬೇಕು, ಕೊಯ್ದು ಶೇಖರಣೆ ಮಾಡಬೇಕು, ಶೇಖರಣೆ ಮಾಡಿ ಅದು ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಮಾರುಕಟ್ಟೆಯಲ್ಲಿ ನಾವು ಜಾಸ್ತಿ ಹಸಿ ಇತ್ತಂದ್ರೆ ಅದು ಕೊಳಿತದೆ, ಮೊಳಕೆ ಹೊಡಿತದೆ, ಅದನ್ನ ನಾವು ಬಿಸಿಲಿನಲ್ಲಿ ಅಥವಾ ನೆರಳಲ್ಲಿ ಒಣಗಿಸಿ ಕ್ರಮೇಣವಾಗಿ ನಾವು ಗಾತ್ರಾನುಸಾರವಾಗಿ ಅದು ಬೇರ್ಪಡಿಸಿ ಅನಂತರ ನಾವು ಮಾರುಕಟ್ಟೆ ಮಾಡಬೇಕಾಗಿರುತ್ತದೆ. ಅದಕ್ಕೆ ನಾವು ಬೇರೆ ತರಕಾರಿ ಕಂಪೇರ್ ಮಾಡಿದ್ರೆ ಈರುಳ್ಳಿ ಬೆಳೆಯುವುದು ಬಹಳ ಒಂದು ಚಾಲೆಂಜಿಂಗ್ ಆಗಿರುತ್ತದೆ. ಅದಕ್ಕೆ ರೈತರು ಸುಧಾರಿತ ತಳಿಗಳನ್ನು, ಸುಧಾರಿತ ತಳಿಗಳು ಮತ್ತೆ ಬೆಳೆಯುವ ಪದ್ಧತಿ, ಚೆಲ್ಲುವುದು ಮತ್ತೆ ಕುರಿಗೆ ಬಿತ್ತನೆ ಮಾಡುವುದು ಸ್ವಲ್ಪ ಬಿಟ್ಟು ಒಂದು 4 ಎಕರೆ ಬೆಳೆಯುವರು 2 ಎಕರೆಗೆ ಸಸಿ ಮಡಿ ಮಾಡಿ ಬೆಳೆದ್ರೆ ಜಾಸ್ತಿ ಲಾಭದಾಯಕ ಆಗಿರುತ್ತೆ. ನಾವು ಯಾವ ರೀತಿ ತರಬೇತಿ ಇರಲಿ ಕೂಡ ನಾವು ಈ ರೀತಿ ರೈತರಿಗೆ ಮನವಿ ಮಾಡಿಕೊಂಡಾಗ, ಸರ್ ನಾವು 20 ಎಕರೆ ಬೆಳಿತೀವಿ, ಸರ್ ನಾವು 30 ಎಕರೆ ಬೆಳಿತೀವಿ, ನೀವು ಸಸಿ ಮಡಿ ಮಾಡಂತೀರಿ, ನಾವು 1 ಎಕರೆ ಸಸಿನೇ ಮಡಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಥವಾ ಏನಂತಂದ್ರೆ, ನೀವು 20 ಎಕರೆ ಬೆಳಿತಿರಲ್ಲಪ್ಪ, 20 ಎಕರೆ ಬೆಳೆದ 10 ಎಕರೆ ಬೆಳಿರಿ, ಆದಷ್ಟು 10 ಎಕರೆ ಬೆಳಿರಿ, 5 ಎಕರೆ ಬೆಳಿರಿ, ನೀವು ಸಸಿ ಮಡಿ ಮಾಡಿ ಬೆಳಿರಿ. ನೀವು ಬೆಳೆದಾದ್ಮೇಲೆ ನೀವು ಅದರ ಗುಣಮಟ್ಟ ನೋಡ್ರಿ, ಗಾತ್ರ ನೋಡ್ರಿ, ಕೊಳೆಯುವಿಕೆ ನೋಡ್ರಿ, ಮೊಳಕೆ ಹೊಡೆಯುವಿಕೆ ನೋಡ್ರಿ. ಈರುಳ್ಳಿಯಲ್ಲಿ ಪ್ರಮಾಣ ಕಡಿಮೆ ಇರುತ್ತದೆ, ನೀವು ಸಸಿ ಮಡಿ ಮಾಡಿ ಬೆಳೆದ್ರೆ ಕೂಡ ನಿಮಗೆ ಒಂದೇ ಗಾತ್ರದ ಗೆಡ್ಡೆ ಬರ್ತದೆ. ಅದಕ್ಕೆ ಸಸಿ ಮಡಿ ಮಾಡಿ ಬೆಳೆದ್ರೆ ನಿಮ್ಮ ಮಾರುಕಟ್ಟೆಯಲ್ಲಿ ಬೆಲೆನೂ ಕೂಡ ಜಾಸ್ತಿ ಇರ್ತದೆ, ಅದು ಅದಾದ್ಮೇಲೆ ನಿಮಗೆ ಶೇಖರಣೆಯಲ್ಲಿ ಮೊಳಕೆ ಹೊಡಿಕೆ ಕಳೆಯುವಿಕೆ ಪ್ರಮಾಣ ಕೂಡ ಕಡಿಮೆ ಇರುತ್ತದೆ. ಅದಕ್ಕೆ ಸಸಿ ಮಡಿ ಮಾಡಿ ಬೆಳೆದಲ್ಲಿ ನಿಮಗೆ ಅಧಿಕ ಲಾಭದಾಯಕವಾಗಿರುತ್ತದೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ ಸರ್. ಮತ್ತೆ ಈಗ ಪೋಷಕಾಂಶಗಳು, ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಯಾವ್ಯಾವ ಕೊಡಬೇಕು, ಯಾವ ರೀತಿಯಾಗಿ ಈ ನಿರ್ವಹಣೆ ಆಗ್ತದೆ ಅಂತೀರಿ? ಈ ಪೋಷಕಾಂಶಗಳು ಅಂತ ಬಂದಲ್ಲಿ ಮುಖ್ಯವಾಗಿ ನಾವು ಈರುಳ್ಳಿಯಲ್ಲಿ ಜಾಸ್ತಿ ಡೀಪ್ ರೂಟೆಡ್ ಇರಲ್ಲ, ಅಂದ್ರೆ ಜಾಸ್ತಿ ಆಳ ಪ್ರಮಾಣದಲ್ಲಿ ಇದ್ರೆ ಬೇರ್ ಹೋಗೋದಿಲ್ಲ, ಮೇಲೆ ಜಾಸ್ತಿ ಇರ್ತದೆ. ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಈಗ ನಾವು ಗಜರಿ ಮೂಲಂಗಿ ತರ ಜಾಸ್ತಿ ಆಳ ಹೋಗೋದಲ್ಲ, ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದಕ್ಕೆ ನಾವು ಈಗ ಕೊಟ್ಟಿಗೆ ಗೊಬ್ಬರ ಜನರಲ್ ಆಗಿ ಒಂದು 25-30 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಕ್ರಮೇಣವಾಗಿ ಚೆನ್ನಾಗಿ ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ನಾವೇನು ಹೇಳ್ತೀವಿ, ಒಂದು ಸಾರಜನಕ ಒಂದು 0.5% ಅಷ್ಟು ಸಾರಜನಕ, ಒಂದು 100 ಕೆಜಿ ಅಥವಾ 125 ಕೆಜಿ ಸಾರಜನಕ, ಒಂದು 0.5% ಸಾರಜನಕ, ಒಂದು 70 ಕೆಜಿ ಸಾರಜನಕ ಒಂದು ಹೆಕ್ಟರ್ಗೆ, ಒಂದು 1.5 ಎಕರೆ ಜಾಗದಲ್ಲಿ ಒಂದು 70 ಕೆಜಿ ಸಾರಜನಕ ಮತ್ತು ರಂಜಕ ಪೊಟ್ಯಾಶ್ ಒಂದು 60 ಕೆಜಿ ಅಥವಾ 120 ಕೆಜಿ ಅಷ್ಟು ನಾವು ರಂಜಕವನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಚೆನ್ನಾಗಿ ನಾವು ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ್ಮೇಲೆ ನಾವು ಕ್ರಮೇಣವಾಗಿ ನಾವು ಸಸಿ ಮಡಿ ಮಾಡದಲ್ಲಿ ಅಥವಾ ನಾಟಿ ಕುರಿಗೆ ಬಿತ್ತನೆ ಮಾಡೋದು ಅಥವಾ ಚೆಲ್ಲೋದು ಮಡುಕಿನ ಸಸಿ ಮಡಿ ಮಾಡಿ ಬೆಳೆದ್ರೆ ಸೂಕ್ತವಾಗಿರುತ್ತಂತ ನಾವು ರೈತರಿಗೆ ಹೇಳ್ತಾ ಇರ್ತೀವಿ. ಅದಕ್ಕೆ ನಾವು ಮುಖ್ಯದ ಸಾರಜನಕವನ್ನು ಮೆಲುಗುಬರವಾಗಿ ನಾವು ಈರುಳ್ಳಿಯಲ್ಲಿ ಒಂದು ಮುಖ್ಯವಾಗಿರುವಂತಹ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ರೈತರು ಒಂದು ಇಲ್ಲಿ ಬಹಳ ಎತ್ತಿಚ್ಕೋಬೇಕು. ನಾವು ಏನ ರೈತರಲ್ಲಿ ಏನಿದೆ ಮೂಢನಂಬಿಕೆ ಏನಿದೆ, ನಾವು ಜಾಸ್ತಿ ಎಲೆ ಹಸಿರಿತ್ತುಪ್ಪ ಎಲೆ ಹಸಿರಿತ್ತು ಚಲಕ್ಕೆ ಚಲೋ ಗೆಡ್ಡೆ ಬರ್ತದೆ, ಅದಕ್ಕೆ ಯೂರಿಯಾ ಚೆಲ್ಲದೆ ಚೆಲ್ತಾರೆ ಯೂರಿಯಾ ಚೆಲ್ತಾರೆ. ಅದಕ್ಕೆ ನೀವು ಕುರಿಗೆ ಬಿತ್ತನೆ ಮಾಡ್ರಿ ಚೆಲ್ರಿ ಅಥವಾ ಸಸಿ ಮಡಿ ಮಾಡ್ರಿ, ಯಾವುದೇ ಮಾಡಿದ್ರೂ ಕೂಡ ಒಂದು 50-60 ದಿವಸ ಮ್ಯಾಕ್ಸಿಮಮ್ 2 ಮಂತ್ಸ್ ಎರಡು ತಿಂಗಳು ಆದ್ಮೇಲೆ ನೀವು ಯಾವುದೇ ಪ್ರಮಾಣ ಸಾರ್ವಜನಿಕ ಈರುಳ್ಳಿ ಕೊಡಲೇಬಾರದು. ನೀವು ಯಾವುದು ನೀವು ಬೀಜನ ತಗೊಳ್ರಿ, ನೀವು ಪ್ರೈವೇಟ್ ಕಂಪ್ನಿ ತಗೊಳ್ರಿ, ಯಾವುದು ತಗೊಳ್ರಿ. ಈಗ ನೀವು ನಾ ಮೊದಲು ಹೇಳಿದಂಗೆ ನೀವು ಪಂಚಗಂಗನು ಸಿತಾರ ಗೌರವ್ ಈ ರೀತಿ ಲೋಕಲ್ ಟೈಪ್ಸ್ ಬೀಜ ತಗೊಂಡ್ಬರ್ತಾರೆ ರೈತರು ಮಾಡ್ತಾರೆ, ಅದರಲ್ಲಿ ಅವ್ರು ಕಡಿಮೆ ದುಡ್ಡಿನಲ್ಲಿ ನಿಮ್ಗೆ ಕೊಡ್ತಾರೆ. ಬಟ್ ನಿಮ್ಗೆ ಅದರಲ್ಲಿ ನೀವು ಕಳೆ ನಿರ್ವಹಣೆ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ ಮತ್ತೆ ರೋಗ ಕೀಟದ ಬಾಧೆ ಆಗುತ್ತೆ, ಅಲ್ಲಿ ನೀವು ದುಡ್ಡು ಹಾಕ್ತೀರಿ. ಬಟ್ ನೀವು ಸುಧಾರಿತ ತಳಿಗಳನ್ನು ನೀವು ತರೋದಿಲ್ಲ. ಅದಕ್ಕೆ ನೀವು 50-60 ದಿವಸವರೆಗೂ ನೀವು ಯಾವುದೇ ಪ್ರಮಾಣದ 50-60 ದಿವಸ ಆದ್ಮೇಲೆ ನೀವು ಯಾವುದೇ ಪ್ರಮಾಣದ ಸಾರಜನಕವನ್ನು ಕೊಡಬಾರದು ರೈತರು. ಇಲ್ಲಿ ಪೋಷಕಾಂಶಗಳ ಬಗ್ಗೆ ಬಹಳ ಮುಖ್ಯವಾದದ್ದು, ಇದು ರೈತರು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು. ನಿಮಗೆ ಗೊತ್ತಿರೋ ಮಾಹಿತಿಯನ್ನು ಇತರ ರೈತರಿಗೆ ಕೂಡ ನೀವು ತಿಳಿಸಬೇಕು. ಏನಂದ್ರೆ 60 ದಿವಸ ಆದ್ಮೇಲೆ ಯಾವುದೇ ರೀತಿಯ ಸಾರಜನಕವನ್ನು ಈರುಳ್ಳಿ ನಾವು ಕೊಡಲೇಬಾರದು. ನೀವು ಯಾವುದೇ ರೀತಿ ಕಂಪನಿ ಬೀಜನ ತಗೊಳ್ರಿ, ಅಲ್ಲಿ ಅದ್ರ ಮೇಲೆ ಕೊಟ್ಟಿರ್ತಾರೆ 50-60 ದಿವಸ ಆದಮೇಲೆ ಯಾವುದೇ ರೀತಿ ಸಾರಜನಕವನ್ನು ನೀವು ಅಪ್ಲೈ ಮಾಡಬೇಡ್ರಿ, ಕೊಡಬೇಡ್ರಿ ಬೆಳಗ್ಗೆ ಅಂತ ಅವ್ರು ಹೇಳಿರ್ತಾರೆ. ಏನಾಗುತ್ತಾ ಸರ್ ಕೊಟ್ರಿ ಅಂತ ರೈತ ಕೇಳಿದ್ರೆ, ನೀವು ಈರುಳ್ಳಿಲಿ ಮೂಡಿರ್ಬೋದು, ಮೊಳಕೆ ಹೊಡೆಯುವಿಕೆ ಟಿಸಿಲು ಹೊಡೆಯುವುದು, ಒಂದು ಗೆಡ್ಡೆ ಎರಡಾಗೋದು ಕೇಳಿರ್ತೀರಿ ರೈತರು. ಅದು ನಾವು 50-60 ದಿವಸ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ಪೋಷಕಾಂಶದ ಯೂರಿಯಾ ಸಾರಜನಕದ ಪೋಷಕಾಂಶ ಪ್ರಮಾಣ ಜಾಸ್ತಿ ಆಗಿಬಿಡ ಏನಾಗುತ್ತೆ, ಬರೀ ಎಲೆ ಬೆಳ್ಕೊಂಡು ಹೋಗಿ ಏನಾಗುತ್ತೆ, ಗೆಡ್ಡೆ ಬೆಳೀತಾನೆ ಟಿಸಿಲು ಉಳಿಯುತ್ತದೆ, 1-2 ಆಗುತ್ತೆ ಗೆಡ್ಡೆ. 1-2 ಗೆಡ್ಡೆ ಆಗ್ಬಿಟ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿ ಬೆಲೆ ಸಿಗಲ್ಲ. ಅದಕ್ಕೆ ನಾವು ಸ್ಪ್ಲಿಟ್ ಟಿವಿ ಅಥವಾ ಡಬ್ಲಿಂಗ್ ಅಂತೀವಿ ಇಂಗ್ಲೀಷ್ ಅಲ್ಲಿ, ಡಬ್ಲಿಂಗ್ ಆಗುತ್ತೆ, ಅದರಿಂದ ಯಾವುದೇ ಪ್ರಮಾಣದ ಪೋಷಕಾಂಶ ಸಿಗೋದಿಲ್ಲ. ಅದೇ 50-60 ದಿವಸ ಆದ್ಮೇಲೆ ಯಾವುದೇ ಪ್ರಮಾಣದ ಸಾರಜನಕವನ್ನು ಕೊಡಬೇಡ್ರಿ. ಅದ್ರ ಜೊತೆಗೆ ನಾವು ಇತ್ತೀಚೆಗೆ ಸಂಶೋಧನೆಯಲ್ಲಿ ಕಂಡಿರೋದಂದ್ರೆ ಬೋರಾನ್ ಅಂತ ಕೊಟ್ಟರೆ ನಮಗೆ ಅಧಿಕ ಪ್ರಮಾಣದ ಇಳುವರಿ ಬರ್ತದೆ ಅಂತ ನಾವು ಕೂಡ ಕಂಡುಕೊಂಡಿದ್ದೇವೆ. ಅದೊಂದು 20 ಕೆಜಿ ಪ್ರತಿ ಹೆಕ್ಟರ್ಗೆ ಬೋರನ್ ನಾವು ಕೊಡಬಹುದು. ಅದೇ ರೀತಿ ಸಲ್ಫರ್ ಕೂಡ ಈ ಜಾಸ್ತಿ ಪ್ರಮಾಣದಲ್ಲಿ ಖಾರ ಬರ್ತವೆ ಈರುಳ್ಳಿ, ಒಂದು ರೀತಿ ನಾವು ಕೊಯ್ಯುವಾಗ ಕೂಡ ಕಣ್ಣಲ್ಲಿ ನೀರು ಬರ್ತದೆ. ಅದೇ ರೀತಿ ಸಲ್ಫರ್ ಅಂತ ಇದೆ, ಅದನ್ನು ಕೂಡ ರೆಕಮೆಂಡೇಶನ್ ಇದೆ, 30 ಕೆಜಿ ಪ್ರತಿ ಹೆಕ್ಟರ್ಗೆ ಸಲ್ಫರ್ ಕೂಡ ನಾವು ಕೊಟ್ಟರೆ ನಮಗೆ ಶೇಖರಣೆಯಲ್ಲಿ ಡಾರ್ಕ್ ರೆಡ್ ಕಲರ್ ಈರುಳ್ಳಿಯನ್ನು ನಾವು ಕೂಡ ನೋಡಬಹುದು. ಈ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡಿದಲ್ಲಿ ರೈತರು ಅಧಿಕ ಲಾಭದಾಯಕವಾಗಿರ್ತಾರೆ. ಕಳೆಗಳ ನಿರ್ವಹಣೆ ಕೂಡ ಬಹಳ ಮುಖ್ಯವಾದಂತದ್ದು, ಯಾವುದೇ ಬೆಳೆ ಇರಬಹುದು ಅದು. ಹೌದು ಸರ್, ಕಳೆ ನಿರ್ವಹಣೆ ಕೂಡ ಬಹಳ ಮುಖ್ಯವಾದದ್ದು. ಈಗ ಮೊದಲೇ ಹೇಳಿದಂಗೆ ಇದು ಜಾಸ್ತಿ ಪ್ರಮಾಣದಲ್ಲಿ ಆಳ ಬೇರಿರುವಂತಹ ತರಕಾರಿ ಬೆಳೆಯಲ್ಲ, ಮೇಲೆ ಮೇಲೆ ಜಾಸ್ತಿ ಬೇರಿರುವುದರಿಂದ ಇಲ್ಲಿ ನಾವು ಬಿತ್ತನೆ ಮಾಡಿದ ಅಥವಾ ಚೆಲ್ಲಿದರ ಮೇಲೆ 1-2 ಕೈಗಳೇ ಮಾಡ್ಕೋಬೇಕು. ಅಂದ್ರೆ ಮೇಲ್ಮೇಲಾಗಿ ಯಾವುದೇ ರೀತಿಯ ಬೆಳೆಗೆ ಹಾನಿ ಆಗಲ್ದಂಗೆ 1-2 ಕೈಗಳೇ ಮಾಡಿಕೊಂಡು ನಾವು ಈ ಇಚ್ಚರ ಈರುಳ್ಳಿಯಲ್ಲಿ ವಾಣಿಜ್ಯವಾಗಿ ಅಂದ್ರೆ ನಮ್ಗೆ ಪೆಂಡಾಮಿಥಿಲಿನ್ ಸ್ಟಾಂಪ್ ಅಂತ ಬರ್ತದೆ, ಅದೊಂದು 3-3.5 ಲೀಟರ್ ಪ್ರತಿ ಹೆಕ್ಟರ್ಗೆ ಅವರು ಉಪಯೋಗಿಸ್ತಾರೆ. ಅದು 3.5 ಲೀಟರ್ಗೆ ವಾಣಿಜ್ಯವಾಗಿ ಪೆಂಡಮೆಥಿಲಿನ್ ಅಂತ ಕಳೆ ನಿರ್ವಹಣೆಯನ್ನು ಕೂಡ ಉಪಯೋಗಿಸಿಕೊಂಡ್ರು ಕೂಡ ರೈತರಿಗೆ ಇಲ್ಲಿ ಕಳೆ ಬಾಧ್ಯ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸರ್. ಅಂದ್ರೆ ಸಾಧ್ಯದಷ್ಟು ನಮ್ಮ ರೈತರು ಕೈ ಕಳೆ ಮಾಡುವಂತದ್ದು ಅಥವಾ ಏನು ತಾಂತ್ರಿಕ ವಿಧಾನಗಳನ್ನು ಬಳಸಿ ಕಳೆ ತೆಗೆಯೋದು ಬಹಳ ಒಳ್ಳೇದು. ಯಾಕಂತಂದ್ರೆ ಈಗ ರಾಸಾಯನಿಕಗಳು ಏನಿರ್ತಾವ ಅವು ಮಣ್ಣಿನ ಮೇಲೆ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿರೋದ್ರಿಂದ ಇದ್ರ ಕಡೆ ರೈತರು ಗಮನ ಹರಿಸಬೇಕು ಅನ್ನುವಂತಹ ಒಂದು ವಿಚಾರ. ಅದ್ರ ಜೊತೆಗೆ ಈರುಳ್ಳಿಯಲ್ಲಿ ಏನಿದೆ ಸರ್, ಈಗ ನಾವು ಕೈಗಳನ್ನು ಮಾಡುವ 1-2 ಕೈಗಳೇ ಮಾಡಿದ್ರು ಕೂಡ ಯಾವುದೇ ರೀತಿಯ ವೀಡಿಸೈಡ್ಸ್ ಅಥವಾ ಹರ್ಬಿಸೈಡ್ಸ್ ಕಳೆಗಳ ನಿರ್ವಹಣೆ ಮಾಡೋದ್ರಿಂದ ಇದು ನಾವು ಈಗ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಗಿಡದಿಂದ ಗಿಡಕ್ಕೆ ಅಂತರ ಬಹಳ ಕಡಿಮೆ ಆಗಿದೆ. ಅದಕ್ಕೆ ರೈತರು ಕಳೆ ಬರೋಕ್ಕಿಂತ ಮುಂಚಿತವಾಗಿ 1-2 ಕೈಗಳೇ ಮಾಡಿಕೊಂಡು ಬೆಳೆ ಬೆಳೆಯೋಕೆ ಬಹಳ ಲಾಭದಾಯಕವಾಗಿರ್ತದೆ. ಯಾಕಂದ್ರೆ ಇದು ನಾವು ವೀಡ್ ಕಾಂಪಿಟೇಷನ್ ಅಂತೀವಿ, ಬೆಳೆಗೆ ಕಾಂಪಿಟೇಷನ್ ಕೊಡುವಂತಹ ಬೆಳೆ ಅಲ್ಲ. ಈಗ ಮೊದಲೇನಾಗುತ್ತೆ ನಾವು ಈ ಕಾಂಗ್ರೆಸ್ ಗಿಡ ಏನಂತೀವಿ ಅದೇನಾದ್ರೂ ಒಂದ್ ಬೆಳೆ ಬೆಳೆದ್ರೆ ಈ ಈರುಳ್ಳಿಕಿನ ಜಾಸ್ತಿ ಅದೇ ಬೆಳೆದ ಎತ್ತರ ಆಗ್ಬಿಡ್ತದೆ. ಹಂಗೆ 1-2 ಕೈಗಳೇ ಮಾಡಿಕೊಂಡು ನಿಮಗೆ 10 ಮೀರಿನೂ ಕೂಡ ನಿಮಗೆ ನಿರ್ವಹಣೆ ಆಗೇನೇ ಇಲ್ಲಪ್ಪ ಸರ್, ನನ್ನ ಬೆಳೆ ಪೂರಾ ಹಾಳೆ ಆಗ್ತಾ ಇದೆ ಅಂತಂದ್ರೆ ನೀವು ಯಾವುದೇ ಕ್ರಮ ಇಟ್ಕೊಳ್ಳೋಕೆ ಆಗದ ಇಲ್ಲ, ನಂಗೆ ಕೈಗಳೇ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವುದೇ ನಿಮಗೆ ಇಲ್ಲ ಅಂತಂದ್ರೆ ಕೂಡ ನೀವು ರಾಸಾಯನಿಕ ಕಳೆ ನಿರ್ವಹಣೆ ಮಾಡಬಹುದು, ಇಲ್ಲದಿದ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಸರ್. ಅಂದ್ರೆ ಕಳೆಗಳು ಅಷ್ಟು ತೊಂದರೆ ಕೊಡುವುದಿಲ್ಲ ಉಳ್ಳಾಗಡ್ಡಿಗೆ? ಇಲ್ಲ, ಕಳೆ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಕಳೆ ನಿರ್ವಹಣೆ ತೊಂದರೆ ಈರುಳ್ಳಿಯಲ್ಲಿ ಬಹಳ ಕೊಡ್ತವೆ, ಯಾಕಂದ್ರೆ ಇದು ಗಿಡದಿಂದ ಗಿಡಕ್ಕೆ ಅಂತರ ಬಹಳ ಕಡಿಮೆ ಇರ್ತದೆ. ಮತ್ತೆ ಇವು ಕಳೆಗೆ ಕಾಂಪಿಟೇಷನ್ ಅಂತ ಏನಂತೀವಿ ನಾವು, ಅದು ಕೊಡುವಂತ ಸಾಮರ್ಥ್ಯ ಈರುಳ್ಳಿಯಲ್ಲಿ ಇರಲ್ಲ. ಈಗ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಬೆಳೆದು ಎತ್ತರ ಬೆಳೆದು ಅವು ಎಲೆಯಿಂದ ನೆರಳಾಗಿ ಯಾವುದೇ ರೀತಿ ಭೂಮಿಗೆ ಬಿಸಿಲು ಬರಲ್ದಂಗೆ ನೋಡ್ಕೊಂಡು ಅಥೀಸ್ಟ್ ಕಳೆ ನಿರ್ವಹಣೆಗೆ ಅಲ್ಲಿ ಪ್ರೊಟೆಕ್ಷನ್ ಆಗಿರ್ತದೆ. ಬಟ್ ಇದರಲ್ಲಿ ಹಂಗಿಲ್ಲ, ಇದು ಕಳೆ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಇಲ್ಲಿ ಕಳೆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಸರ್. ನೀರಿನ ಬಳಕೆ ಅಂತಂದ್ರೆ ಈರುಳ್ಳಿಯಲ್ಲಿ ಮುಖ್ಯವಾಗಿ ಈಗ ಇತ್ತೀಚೆಗೆ ಹೇಳಿದಂಗೆ ಜಾಸ್ತಿ ಆಳ ಇರಲ್ದೇ ಇರುವಂತಹ ತರಕಾರಿ ಬೆಳೆ ಆಗಿರೋದ್ರಿಂದ ನೀರಾವರಿಯಲ್ಲಿ ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು 30-40% ನೀರಾವರಿಯಲ್ಲಿನೇ ಇದೆ. ಅಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಮೊಳಕೆ ಒಡೆಯುವಿಕೆ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಇದೆ. ಅದೇ ನಾವು ವಾಣಿಜ್ಯವಾಗಿ ಬೆಳೆಯೋದು ಅಂತಂದರೆ ಈರುಳ್ಳಿ, ಅದು ನಾವು ಚಳಿಗಾಲದಲ್ಲೇ ಬೆಳಿತೀವಿ. ನಾವು ಬೀಜೋತ್ಪಾದನೆ ಕೂಡ ಚಳಿಗಾಲದಲ್ಲೇ ಮಾಡ್ತೀವಿ, ಮತ್ತು ಉತ್ಪಾದನೆಯೂ ಕೂಡ ವಾಣಿಜ್ಯವಾಗಿ ನಾವು ಚಳಿಗಾಲದಲ್ಲೇ ಈರುಳ್ಳಿ ಉತ್ಪಾದನೆ ಮಾಡ್ತೀವಿ. ನೀರು ನಿರ್ವಹಣೆ ನಾವು ಕ್ರಮೇಣವಾಗಿ ವಾತಾವರಣ ಅನುಸಾರಕವಾಗಿ 1-4 ದಿವಸ, ಮತ್ತು ನಾವು ಬೀಜ ಬಿತ್ತಿದ ಮೇಲೆ ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ ಮೇಲೆ ಸಸಿ ಮಡಿ ಮಾಡಿ ಬೆಳೆದರೆ ನಾವು ಮೊದಲು ಚೆನ್ನಾಗಿ ನೀರು ಉಣಿಸಿನೇ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು. ಅಥವಾ ನಾವು ಚೆಲ್ತೀವಿ ಅಥವಾ ಕುರಿಗೆ ಬಿತ್ತನೆ ಮಾಡ್ತೀವಿ ಅಂತಂದರೆ ಕುರಿಗೆ ಬಿತ್ತನೆ ಮಾಡಿದಾದ್ಮೇಲೆ ನೀರು ಬಿಟ್ಟರೂ ಕೂಡ ಲಾಭದಾಯಕವಾಗಿರ್ತದೆ. ಮತ್ತು ನೀರಿನ ನಿರ್ವಹಣೆ ಅಂತಂದರೆ ಮುಖ್ಯವಾಗಿ ನಾವು ಇಲ್ಲಿ ರೈತರು ಏನಪ್ಪ ಅಂತಂದರೆ ಈಗ ನಾವು ಕೊಯ್ಲು ಮಾಡುವಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಈರುಳ್ಳಿಯಲ್ಲಿ ಕೊಯ್ಲು ಮಾಡುವಾಗ ನೀರಿನ ನಿರ್ವಹಣೆ ಅಂತಂದರೆ ನಾವು ಈಗ ನಾವು ಏನು ಹೇಳ್ತೀವಿ, ರೈತರು ಜನರಲ್ಲಿ ವಾಡಿಕೆಯಲ್ಲಿ ಏನು ಮಾಡ್ತಾರೆ, ಜನರು ಸರ್ ನಾವು ಬಿತ್ತಿ 3 ತಿಂಗಳಾಯ್ತು ಸರ್, ಬಿತ್ತಿ 3.5 ತಿಂಗಳಾಯ್ತು, 110 ದಿವಸ ಆಯಿತು, 120 ದಿವಸ ಆಯಿತು, ದಿನಗಳು ನೆನೆಸ್ಕೊಂಡು ಕೊಯ್ಲಿಗೆ ಸಿದ್ಧತೆ ಮಾಡ್ಕೋತಾರೆ, ದಿನ ಎಣ್ಕೊಂಡು ಸೇಲಿ ಸಿದ್ಧತೆ ಮಾಡ್ತಾರೆ. ಬಟ್ ನೀರಿನ ನಿರ್ವಹಣೆಯಲ್ಲಿ ನಾವು ಅದೇನಂತೀವಿ, ನಾವು ನೆಕ್ ಕುತ್ತಿಗೆ ಭಾಗ ಬೀಳುವುದಂತೀವಿ, ಅದೊಂದು ಮುನ್ಸೂಚನೆ ಕ್ರಮ ಆಗಿರ್ತದೆ ಕೊಯ್ಲಿಗೆ. ಬಟ್ ಅದಕ್ಕೆ ನಾವು ಮುನ್ಸೂಚನೆ ಕ್ರಮವಾಗಿ ಇಟ್ಕೊಂಡು ನೀರು ನಾವು ಒಂದು ವಾರ ಅಥವಾ ಒಂದು 5-6 ದಿವಸ ಮೊದಲೇ ನಾವು ನೀರು ಬಿಡುವುದು ನಿಲ್ಲಿಸಬೇಕು. ನಿಲ್ಲಿಸಿ ಅನಂತರ ಕೊಯ್ಲು ಮಾಡಿದ್ರೆ ನಮಗೆ ಬಹಳ ಸೂಕ್ತವಾದದ್ದು ಅಂತ ಹೇಳ್ಬೋದು ಸರ್. ಈ ಕೊಯ್ಲು ಮಾಡುವಂತದ್ದು ಆಮೇಲೆ ಇಳುವರಿ ಎಷ್ಟು ಬರ್ತದೆ, ನಮ್ಮ ರೈತರು ಒಳ್ಳೆ ಒಂದು ಸುಧಾರಿತ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ ಅವರು? ಈಗ ಸರ್ವೆ ಸಾಮಾನ್ಯವಾಗಿ ನಾವು ಕೊಯ್ಲಿನ ಅಂತಂದ್ರೆ ಈಗ ಈಗ ಮೊದಲು ಹೇಳದಂಗೆ ಈಗ ನಾವು ಟೊಮ್ಯಾಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೇರೆ ತರಕಾರಿ ಬೆಳೆಗಳು ಹೋಲಿಸಿದ್ರೆ ಈರುಳ್ಳಿಯಲ್ಲಿ ಬಹಳ ಕೊಯ್ಲಿನಲ್ಲಿಯೇ ನಮಗೆ ತಂತ್ರಜ್ಞಾನ ಅಡಗಿದೆ ಅಂತ ಹೇಳ್ಬೋದು. ನಾವು ಬೆಳೆ ಗುಣಮಟ್ಟದ ಬೀಜ ತಂದು ಬಿತ್ತಿ ಮತ್ತೆ ಅದನ್ನು ನಾವು ಬೆಳೆದು ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ವಿ, ಕಳೆ ನಿರ್ವಹಣೆ ಮಾಡಿದ್ವಿ, ಮತ್ತೆ ರೋಗ ಕೀಟದ ನಿರ್ವಹಣೆ ಏನು ಮಾಡಿದ್ವಿ, ಅಲ್ಲಿ ನಾವು 50% ಅಷ್ಟು ನಾವು ಸಕ್ಸೀಡ್ ಆಡಿದ್ವಿ ಅಥವಾ ಗೆದ್ದ್ವಿ ಅಂತ. ಇನ್ನೊಂದು 50% ಏನಿದೆ ಈರುಳ್ಳಿಯಲ್ಲಿ, ಕೊಯ್ಲಿನೇ ಬಹಳ ಮುಖ್ಯವಾದದ್ದು. ಈಗ ಈರುಳ್ಳಿಯಲ್ಲಿ 50% ಕೊಯ್ಲು ಅಂತಂದರೆ ಈಗ ಯಾಕೆ ಹೇಳೋದು ಅಂದರೆ, ಈಗ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂಥ ಈರುಳ್ಳಿಯಲ್ಲಿ ಒಂದು 30-40% ಕೊಳೆಯುವುದು ಮತ್ತು ಮೊಳಕೆ ಹೊಡಿಕೆ ಪ್ರಮಾಣಗಳಿಂದನೇ ಹಾಳಾಗ್ತಾ ಇದೆ. ಅಂದರೆ ರೈತರು ಈಗ ಹೇಳ್ದಂಗೆ ಒಂದು ಕುತ್ತಿಗೆ ಭಾಗ ಬಿತ್ತು ಅಥವಾ ಹಸಿರುವಂಥ ಎಲೆಗಳು ಸ್ವಲ್ಪ ಹಳದಿ ಬಣ್ಣ ಆಯ್ದು ಅಂತಂದರೆ ಅದನ್ನು ಮುನ್ಸೂಚನೆ ಕ್ರಮವಾಗಿ ನಾವು ಇಟ್ಕೋಬೇಕು. ಅದನ್ನು ಕೂಡ ಆಗಿಲ್ಲ ಸರ್, 110 ದಿವಸ ಆಯಿತು, 120 ದಿವಸ ಆಯಿತು, ಇನ್ನೂ ಒಣಗ್ತಾ ಇಲ್ಲ ಸರ್, ಇನ್ನೂ ಹಸಿರೇ ಇದೆ, ಹಚ್ಚ ಹಸಿರೇ ಇದೆ ಅಂತಂದರೆ ನಿಮಗೆ ಯಾವುದೇ ಇದು ಇಲ್ದಂಗೆ ನೀವು ನೀರು ನಿಲ್ಲಿಸ್ಬಿಡ್ಬೇಕು. ನೀರು ನಿಲ್ಲಿಸ್ಬಿಟ್ಟು ನಾವು ಪ್ಲಾಸ್ಟಿಕ್ ಬ್ಯಾರಲ್ ಅಂತ ಬರ್ತದೆ, ಅದು ರೋಲ್ ಮಾಡಿಬಿಡ್ಬೇಕು. ರೋಲ್ ಮಾಡಿಬಿಟ್ಟು 3-4 ದಿವಸ ನಾವು ಹಾಗೆ ಹೊಲದಲ್ಲೇ ಬಿಡಬೇಕು. ಅದು ಕ್ರಮೇಣವಾಗಿ ಏನಾಗುತ್ತೆ, ಆ ಹಸಿರಿರುವಂತಹ ಎಲೆ ಅದರ ಪೋಷಕಾಂಶಗಳನ್ನು ಗೆಡ್ಡೆಗೆ ಬಲ್ಬಿಗೆ ನಂತ ಗೆಡ್ಡೆಗೆ ಅದು ಹೋಗುತ್ತೆ. ಕ್ರಮೇಣವಾಗಿ ಅನಂತರ ನಾವು ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಿ ಒಂದು ಕಿತ್ತಿ ಕೀಳು ಒಂದ್ ಕಡೆ ಗುಡ್ಡೆ ಹಾಕ್ತೀವಿ. ಗುಡ್ಡೆ ಹಾಕಿದ ಮೇಲೆ ಅಥವಾ ಗುಡ್ಡೆ ಹಾಕ್ತೀವಿ, ಒಂದ್ಸರಿ ಏನ್ ಮಾಡ್ತೀವಿ, ಗುಡ್ಡೆ ಹಾಕಿದ್ರೆ ಕೊಳೆಯುತ್ತೆ ಅಂತ ರೈತರು ಏನ್ ಮಾಡ್ತಾರೆ, ಅಲ್ಲಲ್ಲೇ ಕಿತ್ತು ಅಲ್ಲಲ್ಲೇ ಇಡ್ತಾರೆ. ಅಲ್ಲಲ್ಲೇ ಇಟ್ಟಾದ್ಮೇಲೆ ಒಂದು ಅದು ಕುಡಿ ಭಾಗ ಬಿಟ್ಟು 1-2 ಸೆಂಟಿಮೀಟರ್ ಬಿಟ್ಟು ನಾವು ಕೊಯ್ಬೇಕು. ಈ ಯಾಕಪ್ಪ 1-2 ಸೆಂಟಿಮೀಟರ್ ಬಿಟ್ಟು ಕೊಯ್ಬೇಕು ಅಂದ್ರೆ, ನೀವು ಹೋಗಿ ಈ ಕುರ್ಪಿಂದು ಅಥವಾ ಜನರಲ್ಲಿ ಕೊಯ್ತಾ ಇರ್ತಾರೆ ರೈತರು ಮಾತಾಡ್ಕೊಂಡು, ಅದು ಭಾಗ ಬಿಟ್ಟು ಕೊಯ್ದ್ರೆ ನಿಮ್ಗೆ ನಾವೇನ್ ಹೇಳ್ತೀವಿ, ಮೊಳಕೆ ಹೊಡಿಕೆ ಕೊಳೆಯುವಿಕೆ ಅದು ಪ್ರಮಾಣ ಕಡಿಮೆ ಇರ್ತದೆ. ಈಗ ನಾವು ಒಂದು 1-2 ಸೆಂಟಿಮೀಟರ್ ಬಿಟ್ಟು ಕೊಡೋದಿದ್ರೆ ಕ್ರಮೇಣವಾಗಿ ಅದೇನಾಗುತ್ತೆ, ಅದು ಭಾಗ ಮುಚ್ಕೊಂಡು ಬಂದಿರುತ್ತೆ, ಅದರಲ್ಲಿ ಮೊಳಕೆಯುವಿಕೆ ಕೊಡುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ನೀವು ಹತ್ರ ಒಯ್ದು ಕೊಯ್ದ್ರು ಅಂತಂದ್ರೆ, ಕೊಯ್ಯುವಾಗ ನೀವು ಹತ್ರ ಒಯ್ದು ಕೊಯ್ದ್ರು ಅಂತಂದ್ರೆ ಅಲ್ಲಿ ಮೊಳಕೆ ಒಡೆಯುವಿಕೆ ಕಳೆಯುವಿಕೆ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಈಗ ನಾವು ಕೊಯ್ದಾದ್ಮೇಲೆ ಇನ್ನೊಂದೇನು ಹೇಳ್ತೀವಿ ತಾಂತ್ರಿಕತೆಯಲ್ಲಿ, ಕೊಯ್ದಾದ್ಮೇಲೆ ಒಂದು ಹಂಗೆ ನಾವು ಹೊಲದಲ್ಲಿ ಕೊಯ್ದು ಇಡ್ತಾ ಇರ್ತೀವಿ. ಈಗ ಮಳೆ ಬಂದಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ತಾರೆ ರೈತರು, ಒಂದ್ 2-3 ದಿವಸ ಹೊಲದಲ್ಲೇ ಒಣಗಿಸ್ತಾರೆ. ಈಗ ಮಳೆ ಬರೋದೇ ಮೋಡ ಕವಿದ ವಾತಾವರಣ ಇದೆ ಅಂತಂದ್ರೆ ಏನ್ ಮಾಡ್ತಾರೆ, ಎಲ್ಲೋ ನೆರಳಿದನ್ಲು ಅಲ್ಲಿ ತಂದು ಸ್ವಲ್ಪ ದೂರ ದೂರ ಇಟ್ಟು ಒಣಗಿಸ್ತಾರೆ. ನಾವು ಮಳೆ ಬಂದಿಲ್ಲ ಅಂತಂದ್ರೆ ಕೂಡ ರೈತರು ಹೊಲದಲ್ಲಿನೇ ಒಂದು ಎಲೆ ಇನ್ನೊಂದು ಗೆಡ್ಡೆಗೆ ನೆರಳಾಗಿ, ನೀವು ಒಂದು 2-3 ದಿವಸ ಹೊಲದಲ್ಲಿ ಬಿಸಿಲಿದ್ರು ಕೂಡ ಒಂದು ಎಲೆ ಇನ್ನೊಂದು ಗೆಡ್ಡೆಗೆ ನೆರಳಾಗಿ 2-3 ದಿವಸ ಹೊಲದಲ್ಲಿನೇ ಒಣಗಿಸಬಹುದು. ಒಣಗಿಸಿ ಅದಕ್ಕೆ ಆಮೇಲೆ ಕೊಯ್ದು ಕ್ರಮೇಣವಾಗಿ ಅದು ಭಾಗ ಮುಚ್ಕೊಂಡು ಬರ್ತದೆ, ಅದರಿಂದ ಯಾವುದೇ ರೀತಿ ಮೊಳಕೆ ಒಡೆಯುವಿಕೆ ಕೊಳೆಯುವಿಕೆ ಪ್ರಮಾಣ ಇರೋದಿಲ್ಲ. ಈಗ ಒಳ್ಳೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟು ಇಳುವರಿಯನ್ನು ಪಡೆಯಬಹುದು ಅಂತೀರಿ? ಈ ಸರಿ ಸುಮಾರಾಗಿ ನಾವು ಸುಧಾರಿತ ತಳಿಗಳನ್ನು ಉಪಯೋಗಿಸಿಕೊಂಡ್ರು ಕೂಡ ಒಂದು 25-30 ಟನ್ ಪ್ರತಿ ಹೆಕ್ಟರ್ಗೆ ನಾವು ಇಳುವರಿಯನ್ನು ಪಡೆಯಬಹುದು. ಇದಕ್ಕಿಂತ ಕೂಡ ಜಾಸ್ತಿ ಕೂಡ ರೈತರು ಬೆಳೆಯಬಹುದು. ಅದು ಸರಿ ಸುಮಾರಾಗಿ ಒಂದು 25-30 ಟನ್ ಇಳುವರಿಯಷ್ಟು ಬೆಳೆ ಬರಬಹುದು ಅಂತ ಹೇಳಬಹುದು ಸರ್. ಡಾಕ್ಟರ್, ಯಾರಾದರೂ ತಮಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ನನ್ನ ದೂರವಾಣಿ ಸಂಖ್ಯೆ ಬಂದು 9-0-3-6-1-5-6-8-8-4. ಇದಕ್ಕೆ ಯಾವ ಸಮಯದಲ್ಲಿ ಕೂಡ ನೀವು ಫೋನ್ ಮಾಡಿದ್ರೆ ನಾನು ಮಾಹಿತಿ ಕೊಡಲು ಸಿದ್ಧವಾಗಿರ್ತೇನೆ ಅಂತ ಹೇಳಲು ನಾನು ಇಷ್ಟಪಡ್ತೇನೆ ಸರ್. ಆತ್ಮೀಯ ಡಾಕ್ಟರ್ ಅಂಬರೀಶ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-0-3-6-1-5-6-8-4 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಡಾಕ್ಟರ್ ಅಂಬರೀಶ್ ಅವರೇ, ನಮ್ಮ ರೈತ ಬಾಂಧವರಿಗೆ ಇಲ್ಲಿ ತನಕ ಉಳ್ಳಾಗಡ್ಡಿ ಬೇಸಾಯದ ಬಗ್ಗೆ ತಾವು ಸಾಕಷ್ಟು ಉತ್ತಮವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ವಾಣಿಜ್ಯಿಕವಾಗಿ ನಮ್ಮ ಅನೇಕ ರೈತರು ಉಳ್ಳಾಗಡ್ಡೆಯನ್ನ ಬೆಳೆದು ಆದಾಯದ ಮೂಲವಾಗಿ ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ನಮ್ಮ ರೈತರು ಈ ವಿಷಯದೊಳಗೆ ಸಾಧಿಸಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಕೇಳುಗರಿಗೆ ಗಮನಿಸಿ, ಇದೊಂದು ಪ್ರಕಟಣೆ. ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವಾಲಯದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಯ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ದಿನಾಂಕ 12/6/2022 ತಾಲೂಕಾ ಪಂಚಾಯತ್ ಕಚೇರಿ ಹತ್ತಿರ ತೋಟಗಾರಿಕೆ ಕಚೇರಿ ಎದುರು ಆಳನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲ ಖಾತೆ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾರ್ ಅವರು ತಿಳಿಸಿದ್ದಾರೆ. ರೈತರಿಗೆ ಮಣ್ಣಿನ ಜ್ಞಾನದ ಬಗ್ಗೆ ಸಶಕ್ತಗೊಳಿಸಲು ಭೂಮಿಯ ಮಣ್ಣಿನ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಮನವರಿಕೆ ಮಾಡಲು ಮತ್ತು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದಿಂದ ರೈತರಿಗೆ ನೆರವಾಗುವ ಉದ್ದೇಶದಿಂದ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಆರ್ಸಿಎಫ್ ಕಂಪನಿಯು ಯೂರಿಯಾ, ಕಾಂಪ್ಲೆಕ್ಸ್ ರಸಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಸೂಕ್ಷ್ಮ ಪೋಷಕಾಂಶಗಳು, 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳು, ಮಣ್ಣಿನ ಕಂಡೀಷನರ್ಗಳು ಮತ್ತು ವ್ಯಾಪಕ ಶ್ರೇಣಿಯ ಕೈಗಾರಿಕಾ ರಾಸಾಯನಿಕಗಳನ್ನು ತಯಾರಿಸುವ ಕಂಪನಿಯಾಗಿದೆ. ಈ ಕಂಪನಿಯ ಸಹಯೋಗದೊಂದಿಗೆ ಸದರಿ ಪ್ರಯೋಗಾಲಯ ಪ್ರಾರಂಭಿಸಲಾಗುತ್ತಿದೆ. ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರವನ್ನು ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾರ್ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾದ ಶ್ರೀ ಸುಭಾಸ್ ಗುತ್ತೇದಾರ್ ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಳು, ಜಿಲ್ಲಾಧಿಕಾರಿಗಳಾದ ಶ್ರೀ ಯಶವಂತ್ ವಿ ಗುರುಕರ್, ಸಿಇಒ ಶ್ರೀ ಗಿರೀಶ್ ಬೋದೊಳೆ, ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ರಾಜಶ್ರೀ ಎಸ್ ಖಜೂರಿ, ಶ್ರೀಮತಿ ಸುನೇತ್ರ, ಆರ್ಸಿಎಫ್ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮುಂಬೈನ ಕಾಂಬಳೆ, ಶ್ರೀ ಕೆಯು ಥಂಕಾಚೆನ್ ನಿರ್ದೇಶಕರು ಆರ್ಸಿಎಫ್ ಲಿಮಿಟೆಡ್ ಮುಂಬೈ ಇವರುಗಳು ಉಪಸ್ಥಿತಿ ಇರಲಿದೆ. ರೈತರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಸರ್ವತೋಮುಖ ಅಭಿವೃದ್ಧಿ, ಮಣ್ಣಿನ ಆರೋಗ್ಯ ಸುಧಾರಣೆ, ಪ್ರಮುಖ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಸಮತೋಲಿತ ಬಳಕೆ, ಸುಧಾರಿತ ಕೃಷಿ ತಂತ್ರಜ್ಞಾನದ ಅಳವಡಿಕೆ ಶಿಫಾರಸು ಮಾಡುವುದು, ಬೆಳೆ ಮಾದರಿಯನ್ನು ಶಿಫಾರಸು ಮಾಡುವುದು, ಸಾವಯವ ಮತ್ತು ಜೈವಿಕ ಗೊಬ್ಬರಗಳೊಂದಿಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲನಗೊಳಿಸುವುದು ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯದ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಕಲಬುರಗಿ ಜಿಲ್ಲಾ ಎಲ್ಲಾ ರೈತರು ಈ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಮತ್ತು ಕಿಸಾನ್ ಸುವಿಧಾ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಮತ್ತು ಪರೀಕ್ಷಾ ಕೇಂದ್ರದ ಮಾಹಿತಿ ಹಾಗೂ ಕಿಸಾನ್ ಸುವಿಧಾ ಕೇಂದ್ರದ ಸದುಪಯೋಗಪಡಿಸಿಕೊಳ್ಳಲು ಕೇಂದ್ರ ಸಚಿವರಾದ ಶ್ರೀ ಭಗವಂತ್ ಖೂಬಾರ್ ಅವರು ಸಮಸ್ತ ರೈತರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ, ಜನಪದ ವಾದ್ಯದಲ್ಲಿ ತಾಸೆ ವಾದನ, ರೇವಣ್ಣ ಭಜಂತ್ರಿ ಮತ್ತು ಸಂಗಡಿಗರಿಂದ. ಕ್ಷಮಿಸಿ, ಈಗ ಬಸವಣ್ಣಪ್ಪ ಕರಬಸಪ್ಪ ಮುಂಡೋಡಗಿ ಅವರಿಂದ ತತ್ವ ಪದಗಳು. ಹರ ಪೂಜೆ ಗುರು ಸೇವೆ ವರ ಪುಣ್ಯ ವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯ ವಿಲ್ಲದೆ, ಬರೆದೇ ಸುಖ ಭೋಗ ಬಸಣಪ್ಪ ಕರಬಸಪ್ಪ ಮುಂಡುಡ್ಗಿ ಅವರಿಂದ ಕೇಳಿ ಇನ್ನೊಂದು ತತ್ವಪದ. ನಡೆ ನೋಡಿಯಿಂದ ನಾವು ನಡೆಯಬೇಕಣ್ಣ, ದೇಹವಿದು ನಡುವೆ ಬಿದ್ದು ಹೋಗತ್ತೆ. ನಡೆ ನೋಡಿಯಿಂದ ನಾವು ನಡೆಯಬೇಕಣ್ಣ, ದೇಹವಿದು ನಡುವೆ ಬಿದ್ದು ಹೋಗತ್ತೆ. ಭಜನೆಯ ಮಾಡುವಾಗ ಭೇದ ಭಾವವ ಬಿಟ್ಟು ಭಜಿಸಬೇಕಣ್ಣ, ಅಣ್ಣ ಭಜಿಸಬೇಕಣ್ಣ. ಭಜನೆಯ ಮಾಡುವಾಗ ಭೇದ ಭಾವವ ಬಿಟ್ಟು ಭಜಿಸಬೇಕಣ್ಣ, ಅಣ್ಣ ಭಜಿಸಬೇಕಣ್ಣ. ನಿನ್ನ ಭಜನೀಯರೆಂದು ತಿಳಿಯಬೇಕಣ್ಣ, ತಿಳಿಯಬೇಕಣ್ಣ. ಕರಬಸಪ್ಪ ಮುಂಡೋಡ್ಗಿ ಅವರಿಂದ ತತ್ವಪದಗಳನ್ನ ಕೇಳಿದ್ರಿ. ಈಗ ಇನ್ನೊಮ್ಮೆ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 60%, ರಾಯಚೂರು ಜಿಲ್ಲೆಯೊಳಗ 50%, ವಿಜಯಪುರ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 75%, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%, ಬಳ್ಳಾರಿ ಜಿಲ್ಲೆಯೊಳಗ 70% ಮತ್ತು ಜೈರಾಬಾದ್ ತಾಲೂಕೊಳಗ 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು, ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು.